ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ, ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಇದುವರೆಗೂ ಜಾಹೀರಾತುಗಳನ್ನು ಕೇಳಿದಿರಿ. ಈಗ ಕೇಳಿ ಕಿಸಾನ್ ವಾಣಿ ಕಾರ್ಯಕ್ರಮ. ನಾವು ಒಂದೇ ಚಾರ್ಟ್ ಅಲ್ಲಿ ಕಾಫಿ ಕೃಷಿಗೆ ಸಂಬಂಧಪಟ್ಟಂತ ಮುಖ್ಯವಾಗಿ ಬೇಕಾದಂತ ಎಲ್ಲಾ ಅಂಶಗಳನ್ನು ಸೇರಿಸಿ ಒಂದು ಚಾರ್ಟ್ ಮಾಡಿ ಆ ಚಾರ್ಟ್ ಅನ್ನ ಗಂಟುಗಟ್ಟಲೆ ಒಂದು ಪ್ರೆಸೆಂಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ರೆ ಆ ಚಾರ್ಟ್ ಮನಸ್ಸಲ್ಲಿ ನಿಲ್ಲುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ನಾವು ಏನು ಹೆಮ್ಮೆ ಪಡುವಂತ ವಿಷಯಗಳು ಏನಾರು ಇದ್ರೆ ಅದನ್ನು ಸೇರಿಸೋಣ. ಒಂದು ಹೆಮ್ಮೆ ಪಡುವಂತ ವಿಚಾರಗಳು ಮತ್ತೆ ತಾಂತ್ರಿಕ ಮಾಹಿತಿನ ಒಂದೇ ಚಾರ್ಟ್ ಅಲ್ಲಿ ತರಬೇಕು ಅನ್ನೋ ಒಂದು ಕನಸಿಂದ ಸಾಕಾರ ಕೊಟ್ಟ ಎರಡು ಕಾಕ್ಟೈಲ್ ಮಾಡಿ ನಾನು ಈ ಚಾರ್ಟ್ ಅನ್ನ ತಯಾರು ಮಾಡಿದ್ದೀನಿ. 10 ವರ್ಷಗಳ ಹಿಂದೆ ಇದನ್ನ ರಿಲೀಸ್ ಮಾಡಿದೆ. ಆ ಚಾರ್ಟ್ ಅನ್ನು ರಿಲೀಸ್ ಮಾಡಿ 1 ತಿಂಗಳೊಳಗೆ ನಾನು ಕರ್ನಾಟಕ ಬಿಟ್ಟು ಹೋದೆ. ಕರ್ನಾಟಕ ಬಿಟ್ಟು ಹೋದ್ಮೇಲೆ ಈ ಚಾರ್ಟ್ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಳ್ಳ ಬಿಟ್ಟಾದ. 10 ವರ್ಷಗಳ ನಂತರ ಮತ್ತೆ ನಾನು ಕರ್ನಾಟಕ ಬಂದೆ. ಅದು ಆ ಡೆಪ್ಯೂಟಿ ಡೈರೆಕ್ಟರ್ ಹಾಸನ ಆಗಿ ಕರ್ನಾಟಕ ಬಂದೆ. ಕರ್ನಾಟಕ ಬಂದಾದ್ಮೇಲೆ ನಾನು ವಿಸಿಟ್ ಮಾಡಿದ ಮೊಟ್ಟ ಮೊದಲನೇ ತೋಟ ಅಂದರೆ BM ಮೋಹನ್ ಕುಮಾರ್ ಅವರು. ಯಾವ್ದಾದ್ರು ಒಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಅಂದ್ರೆ ಅದ್ರಲ್ಲಿ ಮಾತ್ರ, ಬಟ್ ಕಾಫಿ ಬೆಳೆಗಾರರು ಎಲ್ಲಾ ವಿಚಾರಗಳನ್ನು ತಿಳ್ಕೋಬೇಕಾಗಿ ಅಂತ ಒಬ್ಬ ನಾಲೆಡ್ಜ್ ಇರೋ ಪರ್ಸನ್. ನಾ ಅವ್ರ ತೋಟಕ್ಕೆ ಹೋದಾಗ ಅವರು ಮಗನ ಕರೆದು ಪರಿಚಯ ಮಾಡಿಸಿದ್ರು. ಇವ್ರ್ಯಾರು ಗೊತ್ತೇನಪ್ಪ, ನಾವು 10 ವರ್ಷಗಳಿಂದ ಇಟ್ಟಿದ್ದೀವಲ್ಲ ಒಂದು ಚಾರ್ಟ್, ಆ ಚಾರ್ಟ್ ಮಾಡಿದ್ರೆ ಇವರು ಅಂತ ತೋರಿಸಿ ಪರಿಚಯ ಮಾಡಿದ್ರು. ಅವಾಗ ನನಗೆ ನಿಜವಾಗ್ಲೂ ಸಂತೋಷ ಆಯ್ತು. 10 ವರ್ಷದಿಂದನೂ ಆ ಚಾರ್ಟನ್ನು ಅವ್ರ ಮನೇಲಿ ಇಟ್ಕೊಂಡಿದ್ದಾರೆ ಅಂದರೆ ಅದರಿಂದ ಏನೋ ಒಂದು ಸಾರ್ಥಕತೆ ಇದೆ, ಉಪಯೋಗ ಇದೆ ಅನ್ನೋದು ಆವಾಗ ನನಗೆ ತುಂಬ ಸಂತೋಷ ಆಯಿತು. ಮಹಾತ್ಮ ಗಾಂಧೀಜಿಯವ್ರದ್ದೊಂದು ಮಾತಿದೆ, ಗುಡ್ ಕಾಸ್ ನೆವರ್ ಫೇಲ್ಸ್ ಅಂತ. ಗುಡ್ ಕಾಸ್ ನೆವರ್ ಫೇಲ್ಸ್ ಅಂದ್ರೆ ಯಾವುದೇ ಒಂದನ್ನ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದಾಗ ಅದೆಂದೂ ಸೋಲಿಲ್ಲ, ಒಂದಲ್ಲ ಒಂದು ಟೈಮ್ನಲ್ಲಿ ಅದು ಗೆದ್ದೇ ಗೆಲ್ಲುತ್ತೆ. ಆರಂಭಿಕ ಹಿನ್ನೆಡೆ ಇರ್ಬೋದು, ಅದು ಶಾಶ್ವತ ಅಲ್ಲ, ಅಂತಿಮವಾಗಿ ಅದು ಒಂದು ಗೆದ್ದೇ ಗೆಲ್ಲುತ್ತೆ. ಈಗ ಚಾರ್ಟಿಗೆ ಬರ್ತೀನಿ. ನಾನು ಹೇಳಿದೆ ಎರಡು ವಿಚಾರಗಳು ಅಂದ್ರೆ, ಒಂದು ತಾಂತ್ರಿಕ ವಿಚಾರಗಳು ಮತ್ತು ಇನ್ನೊಂದು ಹೆಮ್ಮೆ ಪಡುವಂಥ ವಿಚಾರಗಳು. ಇಲ್ಲಿ ಹೆಮ್ಮೆ ಪಡುವಂಥ ವಿಚಾರಗಳೇನು? ನಾನು ಕಾಫಿ ಲೀಫ್ ಕಾಫಿ ಒಂದೇ ಅಲ್ಲ, ಎಲ್ಲ ಸಣ್ಣ ಒಂದು ಗರಿಕೆಯಿಂದ ಹಿಡಿದು ಆಲ್ದ ಮರವರೆಗೂ ಲೀಫ್ ಇರುತ್ತೆ. ಅದು ಮುಖ್ಯ ಕೆಲಸ ಏನಂದ್ರೆ ಆಮ್ಲಜನಕ ತಯಾರು ಮಾಡೋದು. ಎಲ್ಲ ಜೀವರಾಶಿಗೂ ಆಮ್ಲಜನಕ ಪ್ರಿಪೇರ್ ಮಾಡುವಂಥ ಒಂದು ಕಾರ್ಖಾನೆ ಲೀಫ್. ಬರೀ ಆಮ್ಲಜನಕ ಮಾತ್ರ, ಆಹಾರ ತಯಾರು ಮಾಡೋ ಕಾರ್ಖಾನೆನೂ ಕೂಡ ಲೀಫೆ. ಒಂದು ವೇಳೆ ನಾವು ಆಮ್ಲಜನಕನ ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡ್ಬೋದು, ಆದರೆ ಫುಡ್ಡನ್ನು ಆಹಾರವನ್ನು ಲೀಫೇ ತಯಾರು ಮಾಡಬೇಕು. ಲೀಫ್ ಬಿಟ್ಟು ಬೇರೆ ಎಲ್ಲೂ ತಯಾರಾಗಲ್ಲ. ಒಂದು ಆಪಲನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಲೀಫಲ್ಲಿ ಅದು ತಯಾರಾಗಿ ಹಣ್ಣಾಗಿ ಕಾಯಾಗಿ ಗೆಡ್ಡೆ ಗೆಣಸಾಗಿ ನಾನಾ ರೂಪದಲ್ಲಿ ಶೇಖರಣೆ ಆಗುತ್ತೆ. ಅಷ್ಟೇ ಯಾಕೆ, ಒಂದು ಸಸಿಯಿಂದ ದೊಡ್ಡ ಆಲ್ದ ಮರ ಆಗಬೇಕಾದ್ರೆ ಅಲ್ಲಿ ಆಹಾರ ಉತ್ಪಾದನೆ ಆಗಿ ಎಲ್ಲ ಕಡೆ ಶೇಖರಣೆ ಆಗಿ ದೊಡ್ಡ ಮರ ಆಗ. ಇದು ಎರಡನೇ ಕೆಲಸ. ಮೂರನೇ ಕೆಲಸ ಏನಂದ್ರೆ ಆಮ್ಲಜನಕ ಮತ್ತೆ ಆಹಾರ ಎರಡು ಸಾಲದ ಇಡೀ ಜೀವಕೋಟಿಗಳು ಏನು ಉಸಿರಾಡುವಾಗ ಸಸ್ಯಗಳು ಉಸಿರಾಡಿ ಇಂಗಾಲದ ಡೈಆಕ್ಸೈಡ್ ಬಿಡ್ತವೆ. ಆ ಇಂಗಾಲದ ಡೈಆಕ್ಸೈಡ್ ಬರೀ ಜೀವರಾಶಿಗಳಷ್ಟೇ ಅಲ್ಲ, ಕಾರ್ಖಾನೆಗಳಾಗಿರ್ಬೋದು, ವಾಹನಗಳಾಗಿರ್ಬೋದು, ಎಲ್ಲ ಕಡೆ ಏನು ಇಂಗಾಲದ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ ಅದನ್ನು ಹೀರ್ಕೊಳ್ಳೋಂಥ ವಿಷಕಂಠ ಕೂಡ ಈ ಎಲೆ. ಮೂರು ಮುಖ್ಯ ಕಾರ್ಯಗಳು ಆಮ್ಲಜನಕ ಉತ್ಪಾದನೆ, ಆಹಾರ ಉತ್ಪಾದನೆ ಮತ್ತು ವಿಷಕಂಠನ ಕೆಲಸ. ಬಹುಶಃ ಆ ವಿಷಕಂಠ ಆಗಿ ಏನಾರ ಇಂಗಾಲದ ಡೈಆಕ್ಸೈಡ್ ಹೀರ್ಕೊಳ್ಳಿಲ್ಲ ಅಂದರೆ ನಾವು ನೀವಿಲ್ಲ. ಓಕೆ, ವಿಷಕಂಠ ಇದ್ಮೇಲೆ ಬ್ರಹ್ಮ ವಿಷ್ಣು ಇರಲೇಬೇಕು, ಅವ್ರ ಮೂರು ಜನ ಒಬ್ಬರನ್ನ ಬಿಟ್ಟು ಒಬ್ಬರಿರೋದಲ್ಲ. ಇಲ್ಲಿ ಯಾರು ಬ್ರಹ್ಮ? ಸಕಲ ಜೀವರಾಶಿಗಳಿಗೂ ಆಧಾರವಾಗಿದ್ದ ನೆಲ, ಮಣ್ಣು. ಮಣ್ಣೇನಿದೆ ಆ ಮಣ್ಣೇ ಬ್ರಹ್ಮ. ಈ ಬ್ರಹ್ಮ ಮತ್ತೆ ಮಹೇಶ್ವರನ್ನ ಹಿಡಿದಿಟ್ಕೊಳ್ಳೋದು ಅಂದ್ರೆ ಸ್ಥಿತಿಕರ್ತ, ಸ್ಟೆಮ್. ಸ್ಟೆಮ್ ಅಂತ ಏನು ಹೇಳ್ತೀವಿ, ಅದೇ ವಿಷ್ಣು. ಇದೇ ನಿಜವಾದ ಬ್ರಹ್ಮ ವಿಷ್ಣು ಮಹೇಶ್ವರು. ಬ್ರಹ್ಮ ಭೂಮಿ, ವಿಷ್ಣು ಕಾಂಡ, ಎಲೆ ಶಿವ. ಕಾಫಿ ಬರ್ಣ, ಕಾಫಿನಲ್ಲಿ ನಾವು ಹೇಳ್ತೀವಿ ಪ್ರಪಂಚದಲ್ಲಿ ಪೃಥ್ವಿನಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಸೆಲ್ಲಿಂಗ್ ಕಮಾಡಿಟಿ ಅಂತ ಹೇಳ್ತೀವಿ. ಪೆಟ್ರೋಲಿಯಂ ಪ್ರಾಡಕ್ಟ್ ಬಿಟ್ಟರೆ ಕಾಫಿನೇ ಲಾರ್ಜೆಸ್ಟ್ ಸೆಲ್ಲಿಂಗ್ ಕಮಾಡಿಟಿ ಅಂತ. ಅದು ಹೆಮ್ಮೆ ಪಡೋಂಥ ವಿಚಾರ. ಅದ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಕಾಫಿ ಈ ಫಾರೆಸ್ಟ್, ಫಾರೆಸ್ಟನ್ನು ಕ್ರಾಪ್ ಅಂತ ತಗೊಳ್ಳೋಣ, ಫಾರೆಸ್ಟ್ ಬಿಟ್ಟರೆ ಅತ್ಯಂತ ಪ್ರಿಯವಾದದ್ದು ಕಾಫಿ ಪ್ಲಾಂಟೇಷನ್ ಪೃಥ್ವಿ. ಯಾಕೆ ಅಂತಂದರೆ, ಈಗ ನಾವು ಕಾಫಿನಲ್ಲಿ ಏನು ಹೇಳ್ತೀವಿ, ಎಲ್ಲ ಕಡೆ ವೀಡಿರುತ್ತೆ, ವೀಡಿಲ್ದಿರೋ ಕಾಫಿ ತೋಟ ಇಲ್ಲ. ಆ ವೀಡ್ ಕಳೆ ಕೂಡ ಆಮ್ಲಜನಕನ್ನು ಉತ್ಪಾದನೆ ಮಾಡುವಂಥ ಒಂದು ಫ್ಲೋರ್. ಆಮೇಲೆ ಕಾಫಿನಲ್ಲೇ ನಾವು ಟೂ ಸ್ಟೇರ್ ಹೇಳ್ತೀವಿ, ಸೆಕೆಂಡ್ ಸ್ಟೇಜ್ ಅದೇನು ಹೇಳ್ತೀವಲ್ಲ, ಟೂ ಟೈರ್, ಅದು ಕೂಡ ಆಮ್ಲಜನಕ ಉತ್ಪತ್ತಿ ಮಾಡುವಂಥ ಫ್ಲೋರ್ಗಳು. ಆಮೇಲೆ ನೆರಳಿನೂ ಕೂಡ ನಾವು ಲೋಯರ್ ಕೆನಪಿ, ಹೈಯರ್ ಕೆನಪಿ ಅಂತೀವಿ. ಸೊ ಅದು ಕೂಡ ಆಮ್ಲಜನಕ ಉತ್ಪಾದನೆ ಮಾಡೋ ಫ್ಲೋರ್ಗಳು. ಅಂದರೆ ನಾವು ಕಾಫಿ ತೋಟಕ್ಕೆ ಹೋದರೆ ಫೈಟ್ ಸ್ಟೋರ್ ಸ್ಟೋರಿಡ್ ಕಾರ್ಖಾನೆ, ಈ ಥರ ಒಂದು ಸಿಚುವೇಶನ್ ಬೇರೆ ಯಾವ ಕ್ರಾಪಲ್ಲೂ ಸಿಗೋದಿಲ್ಲ. ನಾವು ಆಮ್ಲಜನಕ ಉತ್ಪಾದನೆ ಮಾಡೋಂಥ ಫೈವ್ ಸ್ಟೋರಿಡ್ ಫ್ಯಾಕ್ಟ್ರಿಗೆ ನಾವು ಹೋದಂಗೆ, ಒಂದು ಕಾಫಿ ತೋಟಕ್ಕೆ ಹೋದಂಗೆ, ಅದು ನಿಜವಾಗ್ಲೂ ಹೆಮ್ಮೆ ಪಡಬೇಕಾದ ವಿಚಾರ. ಸೊ ಕಾಫಿನಲ್ಲಿ ಕೆಲವೊಂದು ವಿಶೇಷಗಳು ಇದೆ. ಏನು ವಿಶೇಷತೆಗಳು? ಈಗ ನಾನು ಆಗಲೇ ಹೇಳಿದ್ದೆ, ಈ ಗ್ರೋಸ್ ಅಂಡರ್ ಶೇಡ್ ಅಂತ, ಮರದಲ್ಲ ನೆರಳಲ್ಲಿ ಬೆಳೆಯುವಂಥದ್ದು. ಶೇಡು ರೆಗ್ಯುಲೇಟ್ ಮಾಡಬೇಕು. ಶೇಡ್ ರೆಗ್ಯುಲೇಷನ್ ಮಾಡಬೇಕಾದಾಗ ಒಂದು ನಾನು ಹೇಳ್ತೀನಿ, ನಾವು ಹಿಂದೆ ನಾವು ಹಸು ಕರು ಸಾಕ್ತಿದ್ವು, ಹಸು ಹಾಲು ಕರಿಬೇಕಾದಾಗ ಏನು ಮಾಡ್ತಿದ್ವು, ಕರುಗೆ ಸ್ವಲ್ಪ ಬಿಟ್ಟು ಹಾಲು ಕರಿತಿದ್ವು, ಕರು ಬಡವಾಗಬಾರ್ದು ಅಂತ. ಈ ಶೇಡ್ ಮ್ಯಾನೇಜ್ಮೆಂಟಲ್ಲೂ ಅದೇ ಪ್ರಿನ್ಸಿಪಲ್ನ ನಾವು ಅಡಾಪ್ಟ್ ಮಾಡಬೇಕು. ಜಾಸ್ತಿನೂ ತೆಗಿಬಾರ್ದು, ಕಡಿಮೆನೂ ತೆಗಿಬಾರ್ದು. ಶೇಡನ್ನು ಜಾಸ್ತಿ ತೆಗೆದ್ರೆ ಏನಕ್ಕಂತ, ಪೃಥ್ವಿ ಅನ್ನೋ ಕರು ಸಫರ್ ಆಗುತ್ತೆ. ಈಗ ಹಸುನಲ್ಲಿ ನೀವು ಕರುಗೆ ಬಿಡಲಿಲ್ಲ ಅಂದರೆ ಕರು ಬಡವಾಗುತ್ತೆ, ಕರು ಬಡವಾದ ನೋಡಿ ಹಸು ಬಡವಾಗುತ್ತೆ, ಹಸು ಬಡವಾದ ಹಾಲು ನಿಂತು. ಇದೇ ರೀತಿ ಶೇಡು ಅಷ್ಟೇ, ಶೇಡನ್ನು ನೀವು ಜಾಸ್ತಿ ತೆಗೆದ್ರೆ ಪೃಥ್ವಿ ಅನ್ನೋ ಕರು ಬಡವಾಗುತ್ತೆ, ಆ ಪೃಥ್ವಿ ಅನ್ನೋ ಕರು ಬಡವಾದ ನಾವು ನೀವೆಲ್ಲ ಸಫರ್ ಆಗ್ತೀವಿ. ಹಂಗೆ ಎಷ್ಟು ಹದವಾಗಿ ನೆರಳನ್ನ ಇಟ್ಕೋಬೇಕು, ಜಾಸ್ತಿನೂ ಇಟ್ಕೋಬಾರ್ದು, ಕಡಿಮೆ ಇಟ್ಕೋಬಾರ್ದು. ಓಕೆ, ಒಂದು ವಿಶೇಷ. ಇನ್ನೊಂದು ವಿಶೇಷತೆ ಏನು? ಬುಷ್ ಮ್ಯಾನೇಜ್ಮೆಂಟ್. ಬುಷ್ ಅಂತಂದ್ರೆ ಕಂಬ ಚಿಗುರು ತೆಗೆಯೋದು. ಅಲ್ಲಿ ನಾನು ಹೇಳಿದೆ ಸ್ವಲ್ಪ ಕರುಣೆ ಇರಬೇಕು ಅಂತ, ಬಟ್ ಇಲ್ಲಿ ಕರುಣೆ ತೋರಬಾರ್ದು. ಏನು ಕಂಬ ಚಿಗುರು ಬರ್ತವೆ, ಕ್ರಿಸ್ ಕ್ರಾಸ್ ಬರ್ತವೆ, ಡೆಡ್ ವುಡ್ ಬರ್ತವೆ, ಅವನು ನಿರ್ದಾಕ್ಷಿಣ್ಯವಾಗಿ ತೆಗಿಬೇಕು. ಅದು ಕಾಫಿನಲ್ಲಿ ಇರುವಂತ ಎರಡನೇ ವಿಶೇಷತೆ. ಯಾಕೆಂತಂದ್ರೆ ಅವೆಲ್ಲ ಪೋಷಕಾಂಶಗಳನ್ನ ಹೀರ್ಕೊಳ್ತವೆ, ಹಂಗಾಗಿ ನಿರ್ದಾಕ್ಷಿಣ್ಯ ತೆಗಿಬೇಕು. ಮೂರನೇ ವಿಶೇಷತೆ ಏನು ಅಂತಂದ್ರೆ ಇರಿಗೇಷನ್. ನಾವೆಲ್ಲ ಒಂದು ಸಸ್ಯ ರಾಶಿನಲ್ಲೂ ಒಂದ್ಸರಿ ಹೂವಾದಾಗ ಅದು ಎಂಡ್ಸಿನ್ ಓಪನಿಂಗ್ ಆಫ್ ಫ್ಲವರು ಮತ್ತು ಕಾಯಿ ಕಟ್ಟೋದು. ಕಾಫಿನಲ್ಲಿ ಏನಾಗುತ್ತೆ, ಅದು ಮೊಗ್ಗಾಗುತ್ತೆ, ಮೊಗ್ಗಾದ್ಮೇಲೆ ಒಂದು ಹಂತಕ್ಕೆ ಬಂದು ನಿಂತೋಗುತ್ತೆ. ಅದ್ರ ಮೇಲೆ ಮಳೆ ಬಂದ್ರೇ ಅಥವಾ ಇರಿಗೇಷನ್ ಕೊಟ್ರೇ ಹೂ ಹರಳುತ್ತೆ. ಇದು ಮೂರನೇ ವಿಶೇಷ. ಸೊ ಇದು ತಮಗೆಲ್ಲ ಗೊತ್ತಿದೆ, ಅದು ಇರಿಗೇಷನ್ ಕೊಡಲೇಬೇಕು. ಬ್ಲಾಸಮ್ ಇರಿಗೇಷನ್ ಆಗಿರ್ಬೋದು, ಬ್ಯಾಕಿಂಗ್ ಶವರ್ ಆಗಿರ್ಬೋದು, ಇರಲಿಕ್ಕೆ ಕೊಡಲೇಬೇಕು. ಇದು ಮೂರನೇ ವಿಶೇಷತೆ. ನಾಲ್ಕನೇ ವಿಶೇಷತೆ ಏನು ಅಂದರೆ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್. ಫರ್ಟಿಲೈಸರ್ ಮ್ಯಾನೇಜ್ಮೆಂಟಲ್ಲಿ ನಾವು ಎಲ್ಲ ಕ್ರಾಪ್ಗೂ ನಾವು ಏನು ಹೇಳ್ತೀವಿ ಅಂತಂದರೆ ಇರಿಗೇಷನ್ನು ಅಥವಾ ರೈನ್ಫೆಡ್ ಆ ಆಧಾರದ ಮೇಲೆ ಕೊಡ್ತೀವಿ. ಬಟ್ ಕಾಫಿನಲ್ಲಿ ಏನು ಹೇಳ್ತೀವಿ ಅಂದರೆ ನೀವು ಇಳುವರಿ ಆಧಾರದಲ್ಲಿ ಕೊಡಿ. ಯಾಕೆ? ಕಾಫಿನಲ್ಲಿ ಗೊತ್ತು, ಒಂದು ವರ್ಷ ಕಡಿಮೆ ಬರುತ್ತೆ, ಒಂದೊಂದು ವರ್ಷ ಜಾಸ್ತಿ ಬರುತ್ತೆ. ನೀವು ಒಂದೇ ಪ್ರಕಾರವಾಗಿ ಏಕಪ್ರಕಾರವಾಗಿ ಕೊಡ್ತಾ ಹೋದರೆ ನಿಮಗೆ ಜಾಸ್ತಿ ಇಳುವರಿ ನಿರೀಕ್ಷೆ ಮಾಡಿ ಕಡಿಮೆ ಗೊಬ್ಬರ ಕೊಟ್ಟರೆ ನೀವು ನಿರೀಕ್ಷಿತ ಇಳುವರಿ ಬರಲ್ಲ. ಅಥವಾ ಕಡಿಮೆ ಇಳುವರಿ ಇದ್ದು ನೀವು ಜಾಸ್ತಿ ಗೊಬ್ಬರ ಕೊಟ್ಟರೆ ನಿಮಗೆ ವೇಸ್ಟ್ ಆಗುತ್ತೆ. ಆ ಕಾರಣಕ್ಕೆ ನಾವೇನು ಮಾಡ್ತೀವಿ, ಏನು ಹೇಳ್ತೀವಿ ಅಂತಂದರೆ ಇಳುವರಿ ಆಧಾರದಲ್ಲಿ ನೀವು ಕೊಡಿ. ಫಸ್ಟ್ ಇಳುವರಿ ಎಷ್ಟು ಬರುತ್ತೆ ಅಂತೇಳಿ ಅಂದಾಜು ಮಾಡಿ ಆ ಇಳುವರಿಗೆ ತಕ್ಕನಾಗಿ ನೀವು ಗೊಬ್ಬರ ಕೊಡಿ ಅಂತ ಹೇಳ್ತೀವಿ. ಅದಕ್ಕೆ ತಂಬ್ ರೂಲ್ ಏನು, ಮಾನದಂಡ ಏನಪ್ಪ ಅಂದರೆ, ಒಂದು ಮೇಂಟೆನೆನ್ಸ್ಗೆ, ಅಂದರೆ ಯಾವುದೇ ಇಳುವರಿ ಇಲ್ದಲ್ಲಿ ಬರೀ ಮೇಂಟೆನೆನ್ಸ್ಗೆ 20-20-20 ಅಂದರೆ 20 kg ಸಾರಜನಕ, 20 kg ರಂಜಕ, 20 kg ಪೊಟ್ಯಾಷ್, ಅದು 1 acre ಒಂದು ವರ್ಷಕ್ಕೆ. ಇದು ಬೇಸ್. ಆಮೇಲೆ ಪ್ರತಿ 100 kg ಬೆಳೆಗೆ ನೀವು 10 kg ಸಾರಜನಕ, 7 kg ರಂಜಕ, 10 kg ಪೊಟ್ಯಾಷಿಯಂ ಕೊಡಿ. ಇದು ನಾವು ಆ ಕಾಫಿ ಬೋರ್ಡ್ ರೆಕಮೆಂಡೇಶನ್. ಸರಿ, ಸುಮಾರು 500 kg ಇಳುವರಿ ಬರ್ತದೆ ಅಂತ ಕೇಳಿ. 500 kg ಎಷ್ಟಾಗಬೇಕು? 100 kg 10 ಆದರೆ 500 ಕೆಜಿಗೆ ಎಷ್ಟು? 50. ಮತ್ತೆ ಬೇಸ್ ಏನು? 20. ಮೇಂಟೆನೆನ್ಸ್ ಅಂದ್ರೆ 70 ಕೆಜಿ ಸಾರಜನಕ. ರಂಜಕ ಅದೇಲ್ಲ 7 ಕೆಜಿ ಅಂತ 500 ಕೆಜಿಗೆ 35. 35 ಪ್ಲಸ್ 20, 55. ಆಮೇಲೆ ಪೊಟಾಶ್ ಅದೇ ರೀತಿ 70. ನಾನು ಅದೇ ಸುಮಾರು 500 ಕೆಜಿ ಇಳುವರಿ ಅಂತ ಹೇಳಿದ್ದೀನಿ. ನೀವು 250 ಕೆಜಿ, ಬಹುಶಃ 250 ಕೆಜಿ ಯಾರು ಬೆಳೆಯಲ್ಲ, 750 ಕೆಜಿ ಇಳುವರಿ ಆಗಿರ್ಬೋದು. ಅಥವಾ ಒಂದು ಟನ್ಗೆ ನೀವು 120 ಕೆಜಿ ಸಾರಜನಕ, 90 ಕೆಜಿ ರಂಜಕ, ಮತ್ತೆ 120 ಕೆಜಿ ಪೊಟ್ಯಾಷನ್ನ ಕೊಡಬೇಕು. ಇದು ನಾವು ಹೇಳ್ತಕ್ಕಂಥ ತಮ್ರು. ಈ ಆಧಾರದಲ್ಲಿ ಕೊಟ್ಟಾಗ ನಿಮಗೆ ಗೊಬ್ಬರನೂ ವೇಸ್ಟ್ ಆಗಲ್ಲ, ಮತ್ತೆ ನಿರೀಕ್ಷಿತ ಇಳುವರಿನೂ ನಿಮಗೆ ಬರುತ್ತೆ. ಅದನ್ನ ಯಾವ ರೂಪದಲ್ಲಿ ಕೊಡಬೇಕು ಅದನ್ನು ಹೇಳಿದ್ದೀನಿ. ನೀವು ಯೂರಿಯಾ ಮಿಕ್ಸ್ಚರ್ ಅದು ಕೊಡ್ಬೋದು, ಅಥವಾ 10-26 ಮೂಲದಲ್ಲಾರು ಕೊಡ್ಬೋದು, ಅಥವಾ ಡಿ ಎ ಪಿ ಮಿಕ್ಸ್ಚರ್ ಆದ್ರೂ ಕೊಡ್ಬೋದು, ಅಥವಾ ಸುಫಲ. ನೀವು ಯಾವುದೇ ರೂಪದಲ್ಲಿ ಅದು ಕೊಡಿ. ಇದನ್ನ ಈ ತರ ಕ್ಯಾಲ್ಕುಲೇಷನ್ ಮಾಡಿ ಕೊಡಬೇಕು. ಇದು ಒಂದು ವರ್ಷಕ್ಕೆ. ಇದನ್ನ ಸ್ಪ್ಲಿಟ್ ಮಾಡಬೇಕು, ಕನಿಷ್ಠ 2 ಸ್ಪ್ಲಿಟ್ 3 ಸ್ಪ್ಲಿಟ್ ಮಾಡಬೇಕು. ನಾವು ಎಷ್ಟು ಇಳುವರಿ ಬರ್ತದೆ ಅಂತ ನಿರೀಕ್ಷಣೆ ಮಾಡ್ದೋ, ಎಷ್ಟು ಗೊಬ್ಬರ ಕೊಡಬೇಕು ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ದೋ, ಯಾವ ರೂಪದಲ್ಲಿ ಕೊಡಬೇಕು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ದೋ. ಈಗ ಗೊಬ್ಬರ ಕೊಡ್ಬೇಕು, ಭೂಮಿಗೆ ಗೊಬ್ಬರ ಕೊಡ್ಬೇಕಾದಾಗ ಭೂಮಿ ಆರೋಗ್ಯವಾಗಿದೆಯಾ ಇಲ್ವಾ ಅಂತ ತಿಳ್ಕೊಬೇಡವಾ? ತಿಳ್ಕೊಬೇಕು. ಏನಪ್ಪ ಗಿಡ ಮರ ಬಳ್ಳಿಗೆ ಮನುಷ್ಯರಿಗೆ ಆರೋಗ್ಯ ಅನಾರೋಗ್ಯ ಬರ್ತದೆ, ಭೂಮಿಗೆ ಎಲ್ಲಿ ಆರೋಗ್ಯ ಅಂತ ಕೇಳ್ಬೇಡಿ. ಗಿಡ ಮರ ಬಳ್ಳಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಅವ್ರ ಅನಾರೋಗ್ಯನ ತೋರಿಸ್ಪಡಿಸ್ಕೊತಾರೆ. ಆದ್ರೆ ಭೂಮಿ ತೋರಿಸ್ಕೊಳ್ಳಲ್ಲ. ಈ ಭೂಮಿ ಹೆಂಗಪ್ಪ ಅಂತಂದ್ರೆ ಹಳೆ ಕಾಲದ ಅಜ್ಜಿ ಇದ್ದಂಗೆ. ಈಗ ನಾವೇನ್ ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗಿ ಏನಪ್ಪ ಹುಷಾರಿಲ್ಲ ಅಂತಂದ್ರೆ ಇರೋದು ಇಲ್ದಲ್ಲಿರೋದು ಬರೋದು ಬರ್ದಲ್ಲದು ಎಲ್ಲ ಹೇಳ್ತೀವಿ. ಅದೇ ಹಳೆ ಕಾಲದ ಅಜ್ಜಿ ಹಾಕೊಂಡು ಹೋಗಿ ಅಜ್ಜಿ ಏನ್ ತೊಂದ್ರೆ ಅಂದ್ರೆ ಎಲ್ಲ ನೀನ್ ಹೇಳ್ಬೇಕಪ್ಪ ಅಂತದ್. ಅದೇ ರೀತಿ ಭೂಮಿ ತನ್ನ ಆರೋಗ್ಯನ ತೋರಿಸ್ಕೊಳ್ಳಲ್ಲ. ಆದ್ರೆ ಏನ್ ಅನಾರೋಗ್ಯನ ನಾವೇ ಕಂಡು ಹಿಡ್ಕೊಂಡು ಅದನ್ನ ಸರಿಪಡಿಸ್ಬೇಕು. ಸಿಂಪಲ್ಲು ನಾವು pH ಸಿಂಪಲ್, ಬೇರೆ ಬೇರೆ ಇದೇ ಅನಾರೋಗ್ಯ ಪರೀಕ್ಷೆಗೆ ನಾವು ನಂಬಬೇಕಾಗಿರೋದು pH ನಾರ್ಮಲ್ ಇದೆಯಾ, ಭೂಮಿ ಆರೋಗ್ಯವಾಗಿದೆ. pH ಅಬ್ನಾರ್ಮಲ್ ಇದೆಯಾ, ಭೂಮಿ ಆರೋಗ್ಯವಾಗಿಲ್ಲ. ಅನಾರೋಗ್ಯದಿರೋ ಭೂಮಿಗೆ ನೀವು ಏನೇ ಗೊಬ್ಬರ ಹಾಕಿದ್ರು ಅದರಿಂದ ಪ್ರಯೋಜನ ಆಗಲ್ಲ. ಅದಕ್ಕೋಸ್ಕರ ಭೂಮಿಯ ಆರೋಗ್ಯನ ಸರಿಪಡಿಸ್ಬೇಕು. ಹೇಗೆ? ಭೂಮಿಯ pH ರಸಸಾರ 6.2-5.9 ಇದ್ರೆ ಆರೋಗ್ಯ ಇದೆ, ನಾರ್ಮಲ್ಲು. ಆಯ್ತಾ? 5.9 ಕಡಿಮೆ ಇದ್ರೆ ನೀವು ಸುಣ್ಣ ಹಾಕೋದ್ರ ಮೂಲಕ ಸರಿಪಡಿಸ್ಕೋಬೇಕು. ಸಾಮಾನ್ಯ ಆಸಿಡ್ ಸಾಯಿಲ್ಸ್ ಕಾಫಿನಲ್ಲಿ ಎಷ್ಟು ಹಾಕ್ಬೇಕು? 1/2 ಟನ್ನಿಂದ 2 ಟನ್, ಕನಿಷ್ಠ 1/2 ಟನ್, ಮ್ಯಾಕ್ಸಿಮಮ್ 2 ಟನ್. 2 ಟನ್ಗಿಂತ ಜಾಸ್ತಿ ಸುಣ್ಣ ಹಾಕಬಾರ್ದು, ಅದನ್ನು ತಿಳ್ಕೋಬೇಕು. ಅಂದ್ರೆ ಅದು ನಾವು ರೆಕಮೆಂಡೇಶನ್ ಮೇಲೆ pH ತೀರಾ ಕಡಿಮೆ ಇದ್ರೆ ಇದು ರೇಂಜಸ್ ಚೇಂಜ್ ಆಗುತ್ತೆ. ಸೊ 1/2 ಟನ್ನಿಂದ 2 ಟನ್ನು ನೀವು ಸುಣ್ಣ ಹಾಕಿ ಅಗ್ರಿಕಲ್ಚರ್ ಲೈಮ್ ಹಾಕಿ ಮಣ್ಣಿನ ರಸಸಾರವನ್ನು ನಾರ್ಮಲ್ ಆಗಿ ತರಬೇಕು. ಆಯ್ತು, ಮಣ್ಣಿನ ರಸಸಾರವನ್ನು ನಾರ್ಮಲ್ ತಂದು ಈಗ ಹಾಕೋ ಗೊಬ್ಬರದಲ್ಲಿ ನಾವೇನಾದ್ರು ಉಳಿತಾಯ ಮಾಡ್ಬೋದಾ? ಉಳಿತಾಯ ಮಾಡ, ಯಾಕೆಂತಂದ್ರೆ 1 ಕೆಜಿ ನಾವು ಗೊಬ್ಬರ ಉಳಿತಾಯ ಮಾಡಿದ್ರೆ ಫಾರಿನ್ ಎಕ್ಸ್ಚೇಂಜ್ ಇಂದ ಹಿಡಿದು ನಮ್ಮ ಕಾಸಿಂದ ಹಿಡಿದು ಎಲ್ಲ ಉಳಿತಾಯ ಆಗುತ್ತೆ. ಅದು ಇಳುವರಿ ಬಂದಷ್ಟೇ ಸಮ. ಹೆಂಗೆ ಉಳಿತಾಯ ಮಾಡೋದು? ನಾವು pHಗೆ ನಾವು ಅನಾಲಿಸಿಸ್ ಮಾಡ್ಲಿಕ್ಕೆ 25 ರೂಪಾಯಿ ಚಾರ್ಜ್ ಮಾಡ್ತೀವಿ. ನೀವು NPKನೂ ಅನಾಲಿಸಿಸ್ ಮಾಡಿಸಿ. ಸಾಯಿಲ್ NPK, ಸಾಯಿಲ್ NPK ಅನಾಲಿಸಿಸ್ ಮಾಡಿದಾಗ ಯಾವುದೇ ಗೊಬ್ಬರ ಜಾಸ್ತಿ ಇತ್ತು ಅಂದರೆ 10-15% ನೀವು ಅದನ್ನು ತಗ್ಗಿಸ್ಬೋದು, ಅಲ್ಲಿ ನೀವು ಉಳಿತಾಯ ಮಾಡ್ಬೋದು. ಅಂದರೆ ಮಣ್ಣು ಪರೀಕ್ಷೆ ಮಾಡಿಸಿ, ಮಿಕ್ಕ ಎಲ್ಲವನ್ನು ಪೋಷಕಾಂಶಗಳನ್ನು ಪರೀಕ್ಷೆ ಮಾಡಿಸಿ ಒಳ್ಳೆಯದು. ಸೊ ಮಣ್ಣು ಪರೀಕ್ಷೆ ಮಾಡಿಸಿ ಆ NPK ಜಾಸ್ತಿ ಇದ್ದಾಗ ಅದನ್ನು ತಗ್ಸೋದ್ರಿಂದ ನೀವು ಗೊಬ್ಬರ ಉಳಿತಾಯ ಮಾಡ್ಬೋದು, ಮತ್ತು ಸಮತೋಲನ ಕಾಪಾಡ್ಕೋಬೋದು. ಮತ್ತು ನೀವು ಹೆಚ್ಚಿಗೆ ಸಾವಯವ ಗೊಬ್ಬರ ಉಪಯೋಗಿಸೋದ್ರಿಂದ ಎಲ್ಲ ಲಘು ಪೋಷಕಾಂಶಗಳನ್ನ ಸಮ ಪ್ರಮಾಣದಲ್ಲಿ ಇಟ್ಕೋಬೋದು. ಆಯಿತು, ಅಂದರೆ ಸಾವಯವ ಗೊಬ್ಬರನೂ ಹಾಕ್ಬೇಕು, ಸುಣ್ಣನೂ ಹಾಕ್ಬೇಕು, NPKನೂ ಹಾಕ್ಬೇಕು. ಸರಿ, ನಾವು ಹಾಕ್ಬೇಕು ಅಂತಾನೆ ಹೇಳ್ತಾ ಇದೀವಲ್ವ, ನಾವು ಹಾಕೋದಕ್ಕೆ ಮೊದಲೇ ಮಣ್ಣಲ್ಲಿ ಏನು ಇರಲಿಲ್ವಾ? ಖಂಡಿತ ಇದೆ, ಮಣ್ಣಿನಲ್ಲಿನೂ ಪೋಷಕಾಂಶಗಳಿದ್ದಾವೆ. ಆ ಪೋಷಕಾಂಶಗಳ ರಕ್ಷಣೆ ಮಾಡ್ಬೇಕಲ್ವಾ ಫಸ್ಟು. ಹೇಗೆ ಮಾಡೋದು? ಮಣ್ಣಿನಲ್ಲಿ ನೀವು ತೊಟ್ಟಿಲು ಗುಂಡಿನ ಮತ್ತು ಕಾಂಟೂರ್ ಬಂಡ್ಸ್ನ ತೋಡಿ ಮಣ್ಣನ್ನು ಕೊಚ್ಚೋಗ್ದಂಗೆ ನೋಡ್ಕೊಂಡ್ರೆ ನೀವು ಮಣ್ಣಿನಲ್ಲಿರೋ ಪೋಷಕಾಂಶಗಳನ್ನ ಉಳಿಸ್ಬೋದು. ನಾವೇನು ಹೇಳ್ತೀವಿ ಅಂದರೆ ನೀರು ರಭಸದಿಂದ ಹೋಗೋ ನೀರನ್ನು ನೀವು ನೆಡ್ದೋಗಂಗೆ ಮಾಡ್ಬೋದು. ನಡ್ಕೊಂಡು ಹೋಗುವಂತ ನೀರನ್ನ ನಾವು ಸ್ವಲ್ಪ ಕುಳಿತುಕೊಂಡು ರೆಸ್ಟ್ ತಗೋ ಅಂತ ಹೇಳ್ಬೇಕು. ಸೊ ಕುಳಿತಿರೋ ನೀರನ್ನ ಏನ್ ಮಾಡ್ಬೇಕು, ಸ್ವಲ್ಪ ಹಿಂಗ್ಸಿ ವಿಶ್ರಾಂತಿ ತಗೊಳಂಗ್ ಮಾಡಿದ್ರೆ, ಆ ನಿಮ್ಮ ಮಣ್ಣಿನ ನೀರನ್ನ ನಿಮ್ಮ ತೋಟದಲ್ಲಿ ಹಿಂಗೋಂಗ್ ಮಾಡಿದ್ರೆ ಅಲ್ಲಿ ನೀವು ಕೊಚ್ಕೊಂಡು ಹೋಗಿ ಲಾಸ್ ಆಗುತ್ತಲ್ಲ, ಆ ಪೋಷಕಾಂಶಗಳನ್ನ ತಡಿಬಹುದು. ಇನ್ನು ಯಾವ ರೀತಿ ಪೋಷಕಾಂಶಗಳನ್ನ ನೀವು ಸಂರಕ್ಷಣೆ ಮಾಡ್ಬೋದು ಅಂದ್ರೆ, ನಿಮ್ಮ ತೋಟದಲ್ಲಿ ಕಳೆ ವಿಪರೀತ ಬೆಳೀತವೆ, ಆ ಕಳೆನೆಲ್ಲ ಕೊಚ್ಚುತ್ತೀರ, ಕೊಚ್ಚಿ ತಗೊಂಡೋಗಿ ಎಲ್ಲ ಹಾಕ್ತೀರ, ಅಂದ್ರೆ ನಿಮ್ಮ ತೋಟದಿಂದ ಪೋಷಕಾಂಶಗಳನ್ನ ನೀವು ಬೇರೆ ಕಡೆ ಸಾಗಿಸ್ತೀರ, ಅದು ಸುಟ್ಟಾಕ್ತೀರ, ಅದನ್ನು ಮಾಡಬಾರ್ದು. ಫಸ್ಟ್ ಆಫ್ ಆಲ್ ನೀವು ಅನಗತ್ಯವಾಗಿ ಕಳೆ ಬೆಳೆಯೋಕೆ ಬಿಡಬಾರ್ದು. ಒಂದ್ ವೇಳೆ ಬೆಳೆದ್ರು ಅವನ್ನೆಲ್ಲ ನೀವು ಕಾಂಪೋಸ್ಟ್ ಮಾಡಿ ನಿಮ್ಮ ತೋಟದಲ್ಲೇನೆ ಬಳಸೋದ್ರಿಂದ ನಿಮ್ಮ ತೋಟದಿಂದ ಪೋಷಕಾಂಶಗಳು ಬೇರೆ ಕಡೆ ಹೋಗೋದು ತಡಿಬಹುದು. ಮತ್ತೆ ಇನ್ನೂ ಯಾವ ತರ ನೀವು ಪೋಷಕಾಂಶಗಳ ನಿರ್ವಹಣೆ ಮಾಡೋದು, ನಾ ಹೇಳಿದೆ ಕಂಬ ಚಿಗುರು ಯಥೇಚ್ಛವಾಗಿ ಬೆಳಿತವೆ ಅಂತ. ಕಂಬ ಚಿಗುರು ಬೆಳೆಯೋದು ಸುಮ್ಮನೆ ಬೆಳೆಯಲ್ಲ, ನಿಮ್ಮ ಮಣ್ಣಿನಲ್ಲಿ ಪೋಷಕಾಂಶಗಳನ್ನ ಹೀರ್ಕೊಂಡೇ ಬೆಳಿತವೆ. ಅವನ್ನೆಲ್ಲ ಒಂದ್ಸರಿ ಕಿತ್ತಾಕ್ತೀರಾ, ಕಟ್ ಮಾಡ್ತೀರಾ, ಅವನ್ನ ತಗೊಂಡು ಬೇರೆ ಕಡೆ ಹಾಕ್ತೀರಾ, ಅದನ್ನು ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಕಂಬ ಚಿಗುರುಗಳನ್ನ ಅನಗತ್ಯವಾಗಿ ಬೆಳೆಗೆ ಬಿಡಬಾರ್ದು. ಬೆಳೆದಂತ ಕಂಬ ಚಿಗುರುಗಳನ್ನ ಕಾಂಪೋಸ್ಟ್ ಮತ್ತೊಂದು ಮಾಡಿ ನಿಮ್ಮ ಮಣ್ಣಿನಲ್ಲೇನೆ ಅದನ್ನು ಬಳಸೋದ್ರ ಮೂಲಕ ಅಲ್ಲೂ ನೀವು ಪೋಷಕಾಂಶಗಳನ್ನ ಲಾಸ್ ಆಗೋದನ್ನ ತಡಿಬಹುದು. ಇಷ್ಟೇನ ಪೋಷಕಾಂಶಗಳ ನಿರ್ವಹಣೆ ಇನ್ನೂ ಇದೆ. ನೀವು ಪಲ್ಪ್ ಮಾಡ್ತೀರಾ, ಆ ಪಲ್ಪ್ ಮಾಡಿದ್ದನ್ನ ಸಿಪ್ಪೆನ ತಗೊಂಡೋಗೆಲ್ಲ ಬಿಸಾಕ್ತೀರಾ, ಸುಟ್ಟಾಕ್ತೀರ, ನಾವು ಮಾಡ್ತೀರಾ. ಆ ಪಲ್ಪ್ ಮಾಡಿದ ಸಿಪ್ಪೆನು ಕೂಡ ವೈಜ್ಞಾನಿಕವಾಗಿ ನೀವು ಕಾಂಪೋಸ್ಟ್ ಮಾಡಿ ನಿಮ್ಮ ತೋಟದಲ್ಲೇ ಅದನ್ನ ಬಳಸೋದ್ರ ಮೂಲಕ ಕೂಡ ನಿಮ್ಮ ತೋಟದ ಪೋಷಕಾಂಶಗಳು ಬೇರೆ ಕಡೆ ಹೋಗ್ದಂಗೆ ಲಾಸ್ ಆಗ್ದಂಗೆ ನೋಡ್ಕೊಂಡು. ಸೊ ಇದಿಷ್ಟು ಪೋಷಕಾಂಶಗಳ ನಿರ್ವಹಣೆ. ಗೊತ್ತಾಯ್ತಾ, ಪೋಷಕಾಂಶ ನಿರ್ವಹಣೆ ಬರೀ ಎನ್ ಪಿ ಕೆ ಹಾಕೋದು ಅಷ್ಟೇ ಅಲ್ಲ, ಇವೆಲ್ಲ ಹೇಳಿದ್ನಲ್ಲ ಇದಿಷ್ಟು ಪೋಷಕಾಂಶಗಳ ನಿರ್ವಹಣೆ. ಬಹಳಷ್ಟು ಜನ ಗಮನಿಸೋದಿಲ್ಲ, ಬರೀ ಎನ್ ಪಿ ಕೆ ಹಾಕ್ಬಿಡ್ತೀವಿ ಮುಗಿದೋಯ್ತು ಪೋಷಕಾಂಶ, ಇವೆಷ್ಟು ಪೋಷಕಾಂಶಗಳ ನಿರ್ವಹಣೆ. ಸೊ ಇಷ್ಟು ಪೋಷಕಾಂಶಗಳ ನಿರ್ವಹಣೆಯನ್ನ ನಾವು ಮಾಡಿ ಗಿಡಗಳನ್ನ ಸದೃಢವಾಗಿ ಇಟ್ಕೊಂಡ್ರೆ ಏನ್ ಬರ್ತದೆ, ದೃಢಕಾಯವೂ ಆಗಿರ್ತವೆ ಗಿಡಗಳು. ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಮಾಡಿ ದೃಢಕಾಯವಾದಾಗ ಗಿಡಗಳು ಏನೇನು ಲಾಭ ಆಗುತ್ತೆ, ಬಹಳಷ್ಟು ರೋಗರುಜಿನಗಳು ಅವಾಯ್ಡ್ ಆಗ್ತವೆ. ಸದೃಢವಾಗಿರೋ ಪ್ಲಾಂಟು ಬಹಳಷ್ಟು ರೋಗರುಜಿನಗಳನ್ನ ಅವಾಯ್ಡ್ ಮಾಡುತ್ತೆ. ಓಕೆ, ಅಷ್ಟಾದ್ರೂ ಬರೋದಿಲ್ಲ ಗಿಡಗಳಿಗೆ ರೋಗಗಳು ಬರ್ತವೆ, ಇವನ್ನ ನೀವು ತಿಳ್ಕೋಬೇಕು. ಅಂದ್ರೆ ನಮ್ಮ ತೋಟದಲ್ಲಿ ಇಲ್ಲಪ್ಪ ನಾವು ಅದೇ ತಲೆ ಕೆಡಿಸ್ಕೊಳ್ಳೋಣ ಅಂತ ಮಾಡಬಾರ್ದು. ಯಾಕೆಂದ್ರೆ ಯಾವುದೋ ಒಂದು ಗಿಡ ಸಾಯ್ತಾ ಇರ್ತದೆ, ಅದರಿಂದ ರೂಟ್ ಡಿಸಿರ್ಬೋದು, ನೀವು ಗಮನಿಸೋದಿಲ್ಲ. ಅಂದ್ರೆ ಇಂತಿಂತ ರೋಗಗಳು ಇಂತಿಂತ ಕೀಟ ಬಾಧೆ ಕಾಫಿಗೆ ಇದೆ ಅನ್ನೋದನ್ನ ನೀವು ತಿಳ್ಕೋಬೇಕು. ಹಂಗೆ ತಿಳ್ಕೊಂಡಾಗ ನಿಮ್ಗೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಮತ್ತೆ ನಿಭಾಯಿಸೋಕೆ ಸುಲಭ ಆಗುತ್ತೆ. ಇಲ್ಲಾಂತ ಅದು ಉಲ್ಬಣ ಆದಾಗ, ಅದು ಬೇರೆ ಕಡೆ ಸ್ಪ್ರೆಡ್ ಆದಾಗ ಕಷ್ಟ ಆಗುತ್ತೆ. ಸೊ ಮುಖ್ಯವಾಗಿ ವೈಟ್ ಸ್ಟೆಮ್ ಬೋರರ್, ಕಾಫಿ ಬೆರಿ ಬೋರರ್, ಶಾರ್ಟ್ ವಾಲ್ ಬೋರರ್, ಮೀಲಿ ಬಗ್ಗು, ಗ್ರೀನ್ ಸ್ಕೇಲು, ಪಾಪ್ ಚಾಫರು, ಹೇರಿ ಕ್ಯಾಟರ್ಪಿಲರ್, ನೆಮೆಟೋಡು, ಇವಿಷ್ಟು ಕೀಟಗಳು. ರೋಗಗಳಿಗೆ ಬಂದಾಗ ಕಾಫಿ ಲೀಫ್ ರಸ್ಟು, ಬ್ಲಾಕ್ ರಾಟು, ಕಾಲರ್ ರಾಟು, ಬ್ರೌನ್ ಏ ಸ್ಪಾಟು, ಲೀವ್ ಸ್ಪಾಟು, ರೂಟ್ ರಾಟು, ಮತ್ತು ಈಗ ಬಂದಿರತ್ತ ಜೈಂಟ್, ಆಫ್ರಿಕನ್ ಸ್ನೇಲು, ಟ್ರಂಕ್ ಆಂಕರ್. ಸೊ ಇವು ಒಂದು ಈ ಬರದಂಗೆ ತಡೀಲಿಕ್ಕೆ ಏನೇನು ಕ್ರಮಗಳಿದ್ದಾವೆ ಅದನ್ನು ತಪ್ಪದೆ ಪಾಲನೆ ಮಾಡಬೇಕು. ಬಂದ ಮೇಲೆ ಏನೇನು ಕ್ರಮಗಳು ತಗೋಬೇಕು ಅಂದರೆ ಕೆಮಿಕಲ್ನ ಲಾಸ್ಟ್ ರಿಸಲ್ಟ್ ಆಗಿ ಕೆಮಿಕಲ್ ಬಳಸ್ದಲೇ ನಾವು ಏನೇನು ಕ್ರಮಗಳನ್ನ ತಗೊಂಡು ಅವನ್ನ ಕಂಟ್ರೋಲ್ ಮಾಡಬೇಕು ಅದನ್ನು ತಗೋಬೇಕು. ಅನಿವಾರ್ಯವಾದಾಗ ಕೆಮಿಕಲ್ನ ಬಳಸಬೇಕಾಗುತ್ತೆ. ಅಂದರೆ ಕೆಮಿಕಲ್ ಬಳಸೋದನ್ನೇ ಮೇಯ್ನ್ ಆಗಿ ತಗೋಬಾರ್ದು. ಕೆಮಿಕಲ್ ಇಲ್ಲದಲೇ ಬಳಸ್ತಕ್ಕಂಥದ್ದ ಪ್ರಿಕಾಷನ್ ಮೆಷರ್ಸ್ ಏನೇನಿದೆ ಅವನ್ನೆಲ್ಲವನ್ನು ತಗೋಬೇಕು. ಒಂದು ಬರದಂಗೆ ತಡೆಯೋಕ್ಕೆ ಕ್ರಮಗಳು ತಗೊಳ್ಳೋದು ಅದು ಕಷ್ಟ. ಅಂದರೆ ನೀವು ಬಂದ ಮೇಲೆ ಏನೇನು ಕ್ರಮಗಳು ತಗೋಬೇಕು ಅದು ತಗೋಬೇಕು, ಮತ್ತು ಕೆಮಿಕಲ್ನ ಅನಿವಾರ್ಯವಾದಾಗ ಉಪಯೋಗಿಸ್ಬೇಕು. ಈ ರೋಗಗಳನ್ನ ನಾವು ಕಂಟ್ರೋಲ್ ಮಾಡದೇ ಇದ್ದೀವಿ, ಅದು ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ಅಂದರೆ ಇಳುವರಿ ಬರಲ್ಲ, ಊರು ಸುತ್ತಕ್ಕಾಗಲ್ಲ. ವಿ ಆರ್ ನಾಟ್ ಕಂಟ್ರೋಲ್ ದ ಪೆಸ್ಟ್ ಅಂಡ್ ಡಿಸೀಸ್, ವಿ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಪೆಸ್ಟ್ ಅಂಡ್ ಡಿಸೀಸ್. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭಾರತೀಯ ಕಾಫಿ ಮಂಡಳಿಯ ಹಾಸನ ಘಟಕ ಇತ್ತೀಚೆಗೆ ಬೇಲೂರು ತಾಲೂಕಿನ ತೊಳಲು ಗ್ರಾಮದಲ್ಲಿ ಆಯೋಜಿಸಿದ್ದ ಕಾಫಿ ತೋಟಗಳ ನಿರ್ವಹಣೆ ಕುರಿತ ಕಾರ್ಯಾಗಾರದ ಆಯ್ದ ಮೊದಲ ಭಾಗ ಕೇಳಿದಿರಿ. ಭಾಗವಹಿಸಿದ್ದವರು ಮಲ್ಲಿಕಾರ್ಜುನ್, ಉಪನಿರ್ದೇಶಕರು, ಕಾಫಿ ಮಂಡಳಿ ಹಾಸನ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನೈ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬೂನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮೂಹ್ ಕೋ ಮಾಸ್ಕ್, ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೇ.